ಗಳಿಗೆ ಸರ್ಕಾರದ ಅಗತ್ಯ ನೆರವು ಸಚಿವ ಮುರುಗೇಶ್ ನಿರಾಣಿ. ಮುಜರಾಯಿ ಇಲಾಖೆ ಅರ್ಚಕರು ನೌಕರರಿಗೆ ಆರನೇ ವೇತನ ಆಯೋಗದ ಶಿಫಾರಸು ಜಾರಿ ಸಚಿವೆ ಶಶಿಕಲಾ ಜೊಲ್ಲೆ. ಶಾಲಾ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ಚಟುವಟಿಕೆ ಕಡ್ಡಾಯಕ್ಕೆ ತೀರ್ಮಾನ. ನಾರಾಯಣಗೌಡ 100 ಕೋಟಿ ಲಸಿಕೆಯತ್ತ ದೇಶ ದಾಪುಗಾಲು. ವೈದ್ಯರು ಆರೋಗ್ಯ ಕಾರ್ಯಕರ್ತರ ಸೇವೆ ಅನನ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಕೇಳಿದರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರ ಇದೊಂದು ಪ್ರಕಟಣೆ. ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಇಲ್ಲಿನ ಪ್ರಕಟಣೆ ಪ್ರಕಾರ ಮುಂದಿನ 5 ದಿನಗಳವರೆಗೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಪ್ರಕಟಣೆ ಕೇಳಿದಿರಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಕೃಷಿಯಲ್ಲಿ ಸಸಿಗಳ ಆಯ್ಕೆ, ನೂರುಣಿಸುವುದು, ಗೊಬ್ಬರ ಪೂರೈಕೆ ಕುರಿತು ತಮ್ಮ ಅನುಭವಗಳನ್ನು ತಿಳಿಸುತ್ತಾರೆ ರಾಷ್ಟೀಯ ಪ್ರಶಸ್ತಿ ಪಡೆದಿರುವ ಕೆಂಜಿಗೆ ಕೇಶವ ಅವರು. ಕಾರ್ಯಕ್ರಮ ಕೃಷಿಕರ ಕಳಸ ಕಾಳುಮೆಣಸು. ರೈತ ಬಾಂಧವರೇ, ಕೇಳಿದ್ರೆ ಕೊಡಗು ಜಿಲ್ಲೆಯನ್ನು ಸೇರಿಕೊಂಡು ಪಶ್ಚಿಮ ಘಟ್ಟಗಳಲ್ಲಿ ಬಹಳ ಅಕ್ಕರೆಯಿಂದ ಪೋಷಣೆ ಮಾಡುತ್ತಿರುವ ಬೆಳೆ ಅಂದರೆ ಕಾಳುಮೆಣಸು. ಬೆಲೆ ಏರಿದಾಗಲಂತೂ ಅನೇಕರು ಆ ಬೆಳೆಯತ್ತ ಗಮನ ಹರಿಸಿದರು, ಏನೆಲ್ಲ ಕೆಲಸ ಮಾಡಲಿಕ್ಕೆ ಹೊರಟರು. ಆದರೆ ಈ ಹಿಂದೆ ಏನು ಬೆಲೆ ಇತ್ತಂತ ತಮಗೆ ಗೊತ್ತಿದೆ. ಈಗಿರೋದು ಅದಕ್ಕಿಂತ ಒಳ್ಳೆ ಬೆಲೆನೇ. ಕಾಳುಮೆಣಸನ್ನು ಮಲೆನಾಡಿನ ಪ್ರೀತಿಯ ಬೆಳೆ ಅಂತ ಅಂದ್ಕೊಂಡು, ಸಂಬಾರು ಬೆಳೆಗಳ ರಾಜ ಅಂತ ಅಂದ್ಕೊಂಡು ಕರೆಯೋದಿದೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಮೂಡಿಗೆರೆ ತಾಲೂಕು ಕೆಂಜಿಗೆ ಗ್ರಾಮದ ಕೆಂಜಿಗೆ ಕೇಶವ ಅವರು, ಪ್ರಗತಿಪರ ಕೃಷಿಕರು. ಕಾಳುಮೆಣಸಿನಲ್ಲಿ ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ, ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಗೌರವಕ್ಕೆ ಪಾತ್ರರಾಗಿದ್ದಾರೆ ಕೆಂಜಿಗೆ ಕೇಶವ ಅವರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಇದರ ಸುಗಂಧ ಶ್ರೀ ಇನ್ನೋವೇಟಿವ್ ಫಾರ್ಮರ್ ಅವಾರ್ಡ್ ಇದನ್ನು ಪಡ್ಕೊಂಡಿದ್ದಾರೆ. ವೆನಿಲ್ಲಾ ಬೆಳೆಯುವಾಗ ಸಂಬಾರ ಮಂಡಳಿಯ ರಾಷ್ಟ್ರೀಯ ಪ್ರಶಸ್ತಿಯೂ ಲಭಿಸಿದೆ. ಕೃಷಿ ಇಲಾಖೆಯ ರಾಜ್ಯ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿಯೂ ಇವರಿಗೆ ಬಂದಿದೆ. ಆಸಕ್ತಿಯಿಂದ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬೆಳವಣಿಗೆಯಾಗಿರುವ ಕೆಂಜಿಗೆ ಕೇಶವ ಅವರು ಕಾಳುಮೆಣಸಿನಲ್ಲಿ ಪರಿಣಿತರು. 7 ಬೀಳುಗಳನ್ನು ಕಂಡಿದ್ದಾರೆ. ಇವತ್ತು ವಿಶೇಷವಾಗಿ ಕಾಳುಮೆಣಸಿನಲ್ಲಿ ಏನೇನು ಅನುಸರಿಸಬೇಕು, ಏನೇನು ಅನುಸರಿಸಬಾರದು ಅಂತ ಅಂದ್ಕೊಂಡು ಅವರ ಅನುಭವಗಳ ಮಾತುಗಳು ಬಿತ್ತರವಾಗ್ತವೆ. ಕೆಂಜಿಗೆ ಕೇಶವಣ್ಣ, ನಮಸ್ಕಾರ. ನಮಸ್ತೆ. ನಾನು ಈ ಕಾಳುಮೆಣಸು ಯಾವ ರೀತಿ ಬೆಳೆನ ತೆಗೆದುಕೊಂಡೆ, ಅದರಿಂದ ಯಾವ ರೀತಿಯಾಗಿ ಲಾಭದಾಯಕವಾಗಿ ಬೆಳೆ ಬರುತ್ತೆ ಅನ್ನುವಂಥದ್ದು ನಾನು ಸಾಬೀತುಪಡಿಸಿದೆ. ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದಂತ ವ್ಯಕ್ತಿ. ಅದೇ ರೀತಿ ಅನೇಕ ಬೆಳೆಗಳನ್ನು ನಾನು ಬೆಳೀತಾ ಇದ್ದೆ. ಭತ್ತ ಇರ್ಬೋದು, ಬಾಳೆ ಇರ್ಬೋದು, ಕಾಫಿ ಇರ್ಬೋದು, ಕಿತ್ತಲೆ ಇರ್ಬೋದು, ಏಲಕ್ಕಿ, ಅಡಿಕೆ, ಕಾಳುಮೆಣಸು, ವೆನಿಲಾ, ಟಿಂಬರ್, ಈ ತರ ಬೆಳೆಗಳನ್ನ ಬೆಳೆದು ಅದರಲ್ಲಿ ನಾನು ಪ್ರಮುಖವಾಗಿ ಸುಮಾರು 16 ವರ್ಷದಿಂದ ಲಾಭದಾಯಕ ಬೆಳೆ ಎಂಬುದು ಕಾಳುಮೆಣಸಿನಲ್ಲಿ ರೂಢಿ ಮಾಡಿ ಅದರ ಬೆಳೆಯ ಅನುಸಾರವಾಗಿ ನಾನು ನನ್ನ ತೋಟದಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡಿದೆ. ಕಾಳುಮೆಣಸು ಬೆಳೆಯುವಂಥದ್ದು ತುಂಬಾ ಕಠಿಣವಾದಂಥ ಕೆಲಸ. ಈ ಬಳ್ಳಿಗೆ ಯಾವುದೇ ರೀತಿ ಏಳಿಗೆ ಅಂದ್ರೆ ಸದೃಢವಾಗಿ ಬೆಳೆಯುವಂತ ಗುಣಲಕ್ಷಣಗಳು ಭಾರಿ ಕಡಿಮೆ. ಅದೇ ರೀತಿ ಕೃಷಿಯನ್ನು ಸಹ ನಾವು ಅನುಗುಣವಾಗಿ ಅದರ ಬಳ್ಳಿಯ ದಿಕ್ಕನ್ನು ನೋಡಿ ನಾವು ಅನುಸರಿಸಬೇಕಾಗುತ್ತದೆ. ಇದೇ ರೀತಿ ನಾನು ಸಹ ಕಾಫಿ ಮಂಡಳಿಯ ಉಪಾಧ್ಯಕ್ಷನಾಗಿ, ಕಾಫಿ ಮಂಡಳಿ ಸದಸ್ಯನಾಗಿ 2000ರಿಂದ 2006ವರೆಗೂ ಕಾಫಿ ಮಂಡಳಿಯಲ್ಲೂ ಸಹ ನಾನು ಅನೇಕ ಜಿಲ್ಲೆ ಹಾಗೂ ರಾಷ್ಟ್ರಗಳನ್ನು ಸಹ ವಿಸಿಟ್ ಮಾಡಿ ಆ ಬೆಳೆ ಬಗ್ಗೆನೂ ನಾನು ಅನೇಕ ಬೆಳೆಗಾರರಿಗೆ ತಿಳಿಸ್ತಾ ಇದ್ದೆ ಕಾಫಿ ಬೆಳೆ ಬಗ್ಗೆ. ಅದೇ ರೀತಿ ನಾನು ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಾನು ವಿಯೆಟ್ನಾಂ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಮಲೇಷ್ಯಾ ಹೀಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲೂ ಸಹ ನನಗೆ ಕಂಡದ್ದು ಕಾಳುಮೆಣಸು ಬೆಳೆ. ಇದರಿಂದ ಭಾರಿ ಲಾಭ ಬರುತ್ತೆ ಮತ್ತು ರೈತರಿಗೆ ಇದು ಆಲ್ಟರ್ನೇಟ್ ಬೆಳೆ ಅಂದ್ರೆ ಕಾಫಿ ಇರ್ಬೋದು ಅಥವಾ ಅಡಿಕೆ ಇರ್ಬೋದು ಮಿಶ್ರ ಬೆಳೆಯಾಗಿ ನಾವು ಕಾಳುಮೆಣಸನ್ನು ಬೆಳೀತಾ ಬಂದು ನಾನು 2000ನೇ ಇಸ್ವಿಯಿಂದ ಬೆಳೆ ಬೆಳೀಲಿಕ್ಕೆ ಶುರು ಮಾಡಿದೆ. ಇಲ್ಲಿ ನಮ್ಮ ಅವಗುಣ 70-80 ಇಂಚು, ಅದೇ ರೀತಿ 2800 ಅಡಿ ಹೈಟಲ್ಲಿ ನಮ್ಮ ಸಮುದ್ರ ಮಟ್ಟದಿಂದ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ಇದೆ. ಆ ಒಂದು ಬೆಳೆಗೆ ಇಲ್ಲಿ ಅರೇಬಿಕಾ ತಳಿ ಹಾಗೂ ಅರಕನೆಟ್ ಅಡಿಕೆ, ಅದೇ ರೀತಿ ರೋಬಸ್ಟಾ ಸಿಲ್ವರ್ ಓಕ್ ಇರ್ಬೋದು, ಹಾಲವಣ ಇರ್ಬೋದು ಅಥವಾ ಕಾಡು ಮರಗಳಿಗೆ ನೇರಳೆ ಇರ್ಬೋದು, ಹಲ್ಸ್ ಇರ್ಬೋದು, ಈ ರೀತಿ ಗರ್ಗೆ ಇರ್ಬೋದು, ಒಳ್ಳೊಳ್ಳೆ ಮರಗಳಿಗೆ ಕಾಳುಮೆಣಸು ಬಳ್ಳಿಯನ್ನು ನಾನು ಒಳ್ಳೆ ಸದೃಢವಾದಂತ ಬಳ್ಳಿಯನ್ನು ತಂದು ನಾಟಿ ಮಾಡಲು ಶುರು ಮಾಡಿದೆ. ಆಗ ಸುಮಾರು ಬೆಲೆ 20-30-40 ರೂಪಾಯಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಾಫಿ ತೋಟಕ್ಕೆ ನೆರಳಾಗತ್ತೆ, ಇದು ಬೆಳೆದ್ರೆ ನಮ್ಮ ಕಾಫಿ ಗಿಡಕ್ಕೆಲ್ಲ ತೊಂದರೆ ಆಗತ್ತೆ ಬೇರಿನಿಂದ ಅನ್ನುವಂಥದ್ದು ಹೇಳ್ತಾ ಇದ್ರು. ಆದ್ರೂ ನಾವು ಕೆಲವು ತೋಟಗಳನ್ನು ನೋಡಿದಾಗ ಅದರಿಂದ ತುಂಬಾ ಲಾಭದಾಯಕ ಅನ್ನುವಂಥದ್ದು ನನಗೆ ಕಂಡು ಬಂತು. ಆಗ ಏನೇ ಆಗ್ಲಿ ಈ ಕಾಳು ಬೆಣಸು ಬಳ್ಳಿಯನ್ನು ಬೆಳಿಬೇಕು ಅಂತೇಳಿ ನಾನು ಪ್ರಯತ್ನ ಪಟ್ಟೆ. ಸುಮಾರು 2-3 ವರ್ಷ ಪ್ರಯತ್ನದಲ್ಲಿ ನಾನು ವಿಫಲನಾದೆ. ಆದ್ರೂ ತುತಿಗೆಡದೆ ಅನೇಕ ಬಳ್ಳಿಗಳನ್ನ, 1000 ಬಳ್ಳಿಗಳನ್ನ ನಾನೇ ನರ್ಸರಿ ಮಾಡಿ ಅದರ ಒಳ್ಳೆ ಆದಂತ ತಳಿಗಳನ್ನ ನನ್ನ ತೋಟದಲ್ಲಿ ಎಲ್ಲ ಕಡೆನೂ ನಾಟಿ ಮಾಡ್ತಾ ಬಂದೆ. ನಾಟಿ ಮಾಡಬೇಕಾದ್ರೂ ನಾವು ಶಾಂಪಾಲಿಗೆ 10 ಗಿಡ 100 ಗಿಡ ಹಾಕಕ್ಕಿಂತಲೂ 1000 ಗಿಡ ಒಂದೇ ಸರಿ ಹಾಕಿದ್ರೆ ಅದನ್ನ ನೋಡ್ಕೊಳಕ್ ನಮ್ಗೆ ಅನುಕೂಲ ಆಗತ್ತೆ. ಅದಕ್ಕೆ ಸ್ಪ್ರೇ ಇರ್ಬೋದು, ಗೊಬ್ಬರ ಇರ್ಬೋದು ಅಥವಾ ಬೇರೆ ಬೇರೆ ಟ್ರೈಕೋಡ್ರಮ್ ಇರ್ಬೋದು, ಬೇರೆ ಬೇರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡಲು ನಮ್ಗೆ ಅನುಕೂಲ ಆಗತ್ತೆ. ನನಗೆ 2005ರಿಂದಲೇ ಕ್ರಾಪ್ ಶುರುವಾಯ್ತು. ನಾನು ಬಳ್ಳಿಗಳನ್ನ ಒಳ್ಳೆ ಸದೃಢವಾದಂತ ತೋಟದಲ್ಲಿ, ಆಗ ಕೇರಳದಿಂದ ತಂದಂತ ಕೆಲವು ತೋಟದಲ್ಲಿ ನಾನು ನೋಡಿದೆ. ಆ ಬಳ್ಳಿ ಪಣಿಯೋರು 1 ತುಂಬಾ ಯಶಸ್ವಿಯಾಗಿ 8-10 ಇಂಚು ಉದ್ದದ ಗರಿಗಳು, ಒಂದೊಂದು ಬಂಚಲ್ಲಿ 3 ಬಂಚಸ್ ಬರುವಂತದ್ದು ಕಾಳು, 250-300 ಕಾಳು ಒಂದೊಂದು ತೆನೆಯಲ್ಲಿ ಬರ್ತಾ ಇತ್ತು. ಅಂತ ಬಳ್ಳಿಗಳನ್ನ ನಾನು ಆಯ್ಕೆ ಮಾಡಿ ಸ್ವತಃ ನರ್ಸರಿನೇ ಮಾಡಿದೆ. ನರ್ಸರಿ ಮಾಡಬೇಕಾದ್ರೆ ನಾನು 2-3 ವರ್ಷ ಶ್ರಮ ಪಟ್ಟೆ. ಆದ್ರೆ ನರ್ಸರಿಯಲ್ಲಿ ನಾನು ಭಾರಿ ಪರಿಣತಿ ಪಡ್ಕೊಂಡು ಸದೃಢವಾಗಿ ಬೆಳೀಲಿಕ್ಕೆ ಶುರು ಮಾಡಿದೆ. ನರ್ಸರಿನ ಸಾಮಾನ್ಯವಾಗಿ ನಾವು ಬೆಳೆಯುವಂಥದ್ದು ಮಾರ್ಚ್ ತಿಂಗಳಲ್ಲಿ ನಾವು ಕಡ್ಡಿಯನ್ನ ನಾಟಿ ಮಾಡಬೇಕಾಗತ್ತೆ. ಕಡ್ಡಿಯನ್ನು ನಾವು ಒಳ್ಳೆ ಸದೃಢವಾದಂತ ಬಳ್ಳಿಯಲ್ಲಿ ರನ್ನರ್ಸ್ ಗಳನ್ನ ಕಟ್ ಮಾಡಿ 3 ಗೆಣ್ಣನ್ನ ನಾವು ಅವರೇಜ್ ಆಗಿ ಕಟ್ ಮಾಡಿ ಅದರಲ್ಲಿ ಬರುವಂತ ರೋಗ ರುಜಿನಗಳು ಹೋಗ್ಲಿಕ್ಕೆ ನಾವು 10-15 ನಿಮಿಷ ಎದ್ಬೇಕಾಗತ್ತೆ ಬ್ಯಾವಿಸ್ಟನ್ ನಲ್ಲಿ. ಆಗ ಅದರಲ್ಲಿ ಫಂಗಸ್ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅದನ್ನ ಹೋಗಲಾಡಿಸಲು ಸುಮಾರು 15-20 ನಿಮಿಷ ಕಟ್ ಮಾಡಿದ ಬಳ್ಳಿಯನ್ನ ನಾವು ಅದಕ್ಕೆ ಡ್ರಂಚಿಂಗ್ ಮಾಡಿ ನಂತರ ತೆಗೆದು ಬಾಸ್ಕೆಟ್ ನಲ್ಲಿ 1 ಬಾಸ್ಕೆಟ್ಗೆ 3-3 ನಾಟಿ ಮಾಡಿ ಅದಕ್ಕೆ ನಾಟಿ ಮಾಡಕ್ಕಿಂತ ಮುಂಚೆ ಆ ಕಡ್ಡಿ ನಾವು ರೂಟ್ ಪೌಡರ್ ಗಳನ್ನ ಕೆಳಗಡೆ ಅದಕ್ಕೆ ಹಚ್ಚಿ ಅದನ್ನ ಬುಟ್ಟಿ ಒಳಗೆ ನಾವು ನಾಟಿ ಮಾಡಿದ್ರೆ ಅದು ಬೇರ್ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ನಾಟಿ ಮಾಡಿ ಚೆನ್ನಾಗಿ ಅದಕ್ಕೆ ನೀರನ್ನ ಸಿಂಪರಣೆ ಮಾಡಿ ತದನಂತರ ಪ್ಲಾಸ್ಟಿಕ್ ಅನ್ನ ಹೊದಿಕೆ ರೂಪದಲ್ಲಿ ಹೊಚ್ಚಿ ಸುಮಾರು 35 ದಿನ ಕಾಲ ಅದನ್ನ ನಾವು ಹೊದಿಕೆ ರೀತಿಯಲ್ಲಿ ಮುಚ್ಚಬೇಕಾಗತ್ತೆ. ಹೀಟ್ ಫಾರ್ಮೇಶನ್ ಟೆಂಪರೇಚರ್ ಡಿಗ್ರಿ ಕಾಣಬೇಕಾಗತ್ತೆ. ಅದರ ಮೇಲೆ ನಾವು ಪಾಲಿಥಿನ್ ಶೀಟ್ಗಿಂತಲೂ ಸೊಪ್ಪಿನ ಚಪ್ರ ಹಾಕಿದ್ರೆ ಸ್ವಲ್ಪ ತೇವಾಂಶ ಚೆನ್ನಾಗಿ ಹಿಡಿದಿರುತ್ತೆ. ಇಲ್ಲ ಪಾಲಿಥಿನ್ ಶೀಟ್ ಈ ಮ್ಯಾಟ್ ಗಳನ್ನು ನಾವು ಹಾಕಿದಾಗ ಪಾಲಿಥಿನ್ ಶೀಟ್ ಬೇರೆ, ಮೇಲೆ ನಾವು ಶೇಡ್ ನೆಟ್ ಹಾಕಿದಾಗ ಹೀಟ್ ಫಾರ್ಮೇಶನ್ ಜಾಸ್ತಿ ಆಗಿ ಕಡ್ಡಿ ಕಪ್ಪಾಗಿ ಒಣಗೋಗುತ್ತೆ. ಹಾಗಾಗಿ ಮೇಲೆ ತಂಪಿರಬೇಕು, ಕೆಳಗಡೆ ಹೀಟ್ ಇರಬೇಕು. ಪ್ಲಾಸ್ಟಿಕ್ ಒಳಗಡೆ ಮಂಜು ರೀತಿ ಹನಿಗಳು ಪ್ಲಾಸ್ಟಿಕ್ ಅಲ್ಲೇ ಮಲ್ಟಿಪ್ಲಿಕೇಶನ್ ಆಗಿ ಆ ಬುಟ್ಟಿ ತೇವಾಂಶವನ್ನು ಹಿಡಿದಿಡುತ್ತೆ. ಅದನ್ನ ಸುಮಾರು 20-25 ದಿನದ ನಂತರ ಸ್ವಲ್ಪ ತೆಗೆದು ನೋಡಬೇಕು. ಅಥವಾ ಬೂಸು ಅಥವಾ ಏನಾದ್ರು ಫಂಗಸ್ ಇದ್ರೆ ಅದನ್ನ ನಾವು ತೆಗೆದ್ಬಿಟ್ಟು ಅಂತ ಕಡ್ಡಿಗಳನ್ನ ಕಿತ್ತೆಸ್ದು ಆ ಚಿಕ್ಕೆ ರೋಗ ಬಂದ್ರೆ ಜಿಟ್ಟಿ ತೆಗೆದು ಬೆವೆಸ್ಟನ್ ಸ್ಪ್ರೇ ಮಾಡಿ ಮತ್ತೆ ಹೊದಿಕೆಯನ್ನ ಹಚ್ಚಬೇಕಾಗತ್ತೆ. ಈ ರೀತಿಯಾಗಿ ನಾನು ಒಂದೆರಡು ಸಾರಿ ಆ ನರ್ಸರಿಲಿಯೂ ಫೇಲ್ ಆಗಿದ್ದೀನಿ. ತದನಂತರ ತುಂಬಾ ಸದೃಢವಾಗಿ ಬಳ್ಳಿಗಳು ನನಗೆ ಯಶಸ್ವಿಯಾಗಿ ಬಂತು. ಅದಾದ್ಮೇಲೆ ನಾನು ನರ್ಸರಿ ಮಾಡುವಂತದ್ದು ವಿಧಾನ ಬಾರಿ ಯಶಸ್ವಿಯಾಗಿ ಕಂಡೆ. ನಾನು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಎಲ್ಲಾ ಗಿಡಗಳಿಗೆ ನಾಟಿ ಮಾಡ್ತಾ ಹೋಗ್ತಾ ಇದ್ದೆ. ತುಂಬಾ ಕೂಡಿದಂತ ಗಿಡದಲ್ಲಿ ನಾವು ನಾಟಿ ಮಾಡಬೇಕಾದ್ರೆ ರನ್ನರ್ಸ್ ಅನ್ನ ಮೇ ತಿಂಗಳೇ ಕಟ್ ಮಾಡಿ ಸುಮಾರು 3 ಅಡಿ ಉದ್ದದ ರನ್ನರ್ಸ್ ಗಳನ್ನ ನಾವು 3-4 ರನ್ನರ್ಸ್ ಗಳನ್ನ ತೆಗೆದು ಶೇಡ್ ಎಲ್ಲಿರುತ್ತೆ ಅದಕ್ಕಿಂತ ಎತ್ತರವಾಗಿ ನಾಟಿ ಮಾಡಬೇಕಾಗತ್ತೆ. ಇದು ಬಾಸ್ಕೆಟ್ ಅಲ್ಲ, ಡೈರೆಕ್ಟ್ ತೋಟಕ್ಕೆ ನಾಟಿ ಮಾಡುವಂತದ್ದು. ಈಗ ರೋಬಸ್ಟ ಕೂಡಿದೆ, ನಮ್ ತೋಟಕ್ಕೆ ಪೇಪರ್ ಬರಲ್ಲ, ಅರೇಬಿಕಾ ಗಿಡ ಕೂಡಿದೆ, ಕೆಳಗಡೆ ನಾಟಿ ಮಾಡಿರ್ ಬರಲ್ಲ ಅನ್ನುವಂಥದ್ದು ಕೆಲವು ಭ್ರಮೆ ಇದೆ. ಹಾಗಾಗಿ ರನ್ನರ್ಸ್ ಅನ್ನೇ ನಾವು ಉದ್ದುದ್ದ 3-3 ಕಡ್ಡಿಗಳನ್ನ 3 ಅಡಿ ಕಟ್ ಮಾಡಿ ಕೆಳಗಡೆ 3-4 ಗೆಣ್ಣುಗಳನ್ನ ಬಿಟ್ಟು ಆ ಬಳ್ಳಿ ಕಟ್ ಮಾಡಿದ್ರೆ ಅದ್ ನಮ್ಗೆ ಜೂನ್ ಜುಲೈ ಆಗಸ್ಟ್ ಗೆ ಎತ್ತರ ಬಂದೇ ಬಿಡುತ್ತೆ. ಆಗ ಗಿಡ ಸದೃಢವಾಗಿ ಬೆಳೆಯುತ್ತೆ. ಆದ್ರೂ ಇದರಲ್ಲಿ ಒಂದು 50% ಫೇಲ್ ಆಗತ್ತೆ, ಆದ್ರೆ 50% ನಾವು ಸಕ್ಸಸ್ ಆಗ್ತೀವಿ. ಅದ ನಂತರ ನಾವು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಗಿಡ ಬಂದಂತ ಸಂದರ್ಭದಲ್ಲಿ ಮರಗಸಿಯನ್ನು ಮಾಡಬೇಕಾಗತ್ತೆ. ಮರಗಸಿ ಮಾಡುವ ವಿಧಾನ ಪೆನ್ಸಿಲ್ ಮರಗಸಿ ಆಗಿ ಈ ತಮಿಳಿಯನ್ಸ್ ಎಲ್ಲ ಬರ್ತಾ ಇರ್ತಾರೆ. ನಾವು 2 ವರ್ಷಕ್ಕೊಂದು ಮರಗಸಿ ಅಂತೇಳಿ 90% ಶೇಡ್ ಅನ್ನ ಓಪನ್ ಮಾಡಿಬಿಟ್ಬಿಟ್ರೆ ಈಗ ಹೀಟ್ ಫಾರ್ಮೇಶನ್ ಸುಮಾರು 5-6 ವರ್ಷದಿಂದ ಜಾಸ್ತಿ ಇದೆ. ಹಾಗಾಗಿ ನಾವು 50-60% ಮರ ಓಪನ್ ಮಾಡಿ 40-50% ಅನ್ನ ನಾವು ಬಿಡಬೇಕಾಗತ್ತೆ. ನಿಮಗೆ ಗೊತ್ತಿದೆ ಈಗ ರೋಬಸ್ಟ ತೋಟದಲ್ಲಿ ಎಲ್ಲರೂ ಪೇಪರ್ ನ ಕಳ್ಕೊಳ್ತಿದ್ದಾರೆ, ಅರೇಬಿಕದಲ್ಲಿ ಸ್ವಲ್ಪ ಪೇಪರ್ ಉಳಿತಾ ಇದೆ. ಹಾಗಾಗಿ ಮರಗಸಿಯನ್ನು ನಾವು ಪ್ರತಿ ವರ್ಷ ಜೋಲಿನ ಮುಖಾಂತರ ನಾವು ತೆಗಿತಾ ಇರಬೇಕಾಗತ್ತೆ. ಹಾಲ್ವಣನು ಅಷ್ಟೇನೆ, ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಮರಗಸಿ ಮಾಡಿದಾಗ ಮೇ ತಿಂಗಳಲ್ಲಿ ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮತ್ತೆ ಅದ್ರ ಜೋಲ್ ತೆಗಿಬೇಕಾಗತ್ತೆ. ಆಲ್ವಣದಲ್ಲಿ 2 ಸರಿ ಮರಗಸಿ ಮಾಡಬೇಕಾಗತ್ತೆ, ಒಂದ್ಸರಿ ಜೋಲ್ ತೆಗೆಯೋದು, ಇನ್ನೊಂದ್ಸರಿ ಆಲ್ವಣ ಕಟ್ ಆಫ್ ಮಾಡುವಂತದ್ದು. ಈ ವಿಧಾನವನ್ನು ಮಾಡಬೇಕಾಗತ್ತೆ. ಮತ್ತೆ ನಾವು ನೀರನ್ನ ಕೊಡುವಂತ ಪದ್ಧತಿ, ಈ ಉದಾಹರಣೆ ದೊಡ್ಡ ಗಿಡಗಳಿಗೆ ನಾವು ಯೂಶಲಿ ಅರೇಬಿಕಾ ಇರ್ಬೋದು ಅದಕ್ಕೆ ನಾವು ಓಸ್ ಪೈಪ್ ಅಲ್ಲಿ ನೀರು ಕೊಡ್ತೀವಿ, ಯಾಕಂದ್ರೆ ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಲ್ಲ ಅರೇಬಿಕಾಗೆ. ಸಾಮಾನ್ಯವಾಗಿ ಪೆಪ್ಪರ್ ಅತಿ ಹೆಚ್ಚಿದ್ದಾಗ ನಾವು ಮಾರ್ಚ್ ಏಪ್ರಿಲ್ ಅಲ್ಲಿ ಸ್ಪ್ರಿಂಕ್ಲರ್ ಮಾಡಬಹುದು, ಏನು ಆಗಲ್ಲ. ಅದೇ ರೀತಿ ರೋಬಸ್ಟಕ್ಕೂ ಸಹ ಫೆಬ್ರವರಿ 20ರಿಂದಲೇ ನಾವು ಸ್ಟಾರ್ಟ್ ಮಾಡ್ತೀವಿ, ಆಗಿನ್ನೂ ಹಾರ್ವೆಸ್ಟ್ ಆಗಿರಲ್ಲ ಮತ್ತೆ ಮರಗಸಿನೂ ಆಗಿರಲ್ಲ. ಬಟ್ ಕಟಾವನ್ನ ನಾವೊಂದ್ ಸ್ವಲ್ಪ ಬೇಗ, ಒಂದ್ 2 ವರ್ಷ ಬೇಗ ಅರ್ಲಿ ಮಾಡಿದ್ರೆ ಅದು ಸ್ವಲ್ಪ ಬೇಗ ಬರ್ತಾ ಇರುತ್ತೆ. ಯೂಶಲಿ ನಾವು ಹೇಳುವಂತದ್ದು ಮಾರ್ಚ್ ಏಪ್ರಿಲ್ ಮೇಗೆ ಅತಿ ಹೆಚ್ಚಾಗಿ ನೀರ್ ಬೇಕು, ಆಗ ನಮ್ಗೆ ಜೂನ್ ಜುಲೈ ಅಲ್ಲಿ ಸೆಟ್ಟಿಂಗ್ ಚೆನ್ನಾಗಿ ಹೂ ಬರುತ್ತೆ, ಮೇ 20ರಿಂದ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮಾರ್ಚ್ ಅಲ್ಲಿ ನಾವು ಹಾರ್ವೆಸ್ಟ್ ಮುಗಿಸ್ಬೇಕು. ಅದೇ ರೀತಿ ಮಾರ್ಚ್ ಏಪ್ರಿಲ್ ಅಲ್ಲೂ ಮರಗಸಿಯನ್ನ ನಾವು ಮಾಡಿರ್ಬೇಕು. ಮೇ 15 ಅಥವಾ 20ನೇ ತಾರೀಕು ಒಳಗಡೆ ನಮಗೆ ಮಳೆ ಮುಖಾಂತರ 10-12 ಇಂಚ್ ಆಗಿರಬೇಕು. ಅದೇ ರೀತಿ ಸ್ಪ್ರಿಂಕ್ಲರ್ ಆದ್ರೆ 4-4 ಗಂಟೆ ನಾವು ಸ್ಪ್ರಿಂಕ್ಲರ್ ಅನ್ನ 3-4 ರೌಂಡ್ ಕೊಟ್ಟಿರಬೇಕು. ನೀರ್ ಕಡಿಮೆ ಆದ್ರೆ ಮಾರ್ಚ್ ಏಪ್ರಿಲ್ ಸ್ಪ್ರಿಂಕ್ಲರ್ ಮಾಡಿ ಮೇ ತಿಂಗಳಲ್ಲಿ ಓಸ್ ಪೈಪ್ ಅಲ್ಲಿ ಬೇಕಾದ್ರೂ ನಾವು ನೀರ್ ಬಿಡಬಹುದು. ಯಾಕಂದ್ರೆ ಅರೆ ಮಲೆನಾಡು ಭಾಗದಲ್ಲಿ ತುಂಬಾ ಜನ ಓಸ್ ಪೈಪ್ ಅಲ್ಲೇ ನೀರ್ ಬಿಡ್ತಾರೆ. ಅರೆಬೇಕ ತೋಟ ಇರ್ಬೋದು, ರೋಬಸ್ಟ ತೋಟ ಇರ್ಬೋದು, ಕೆಲವು ಬಾವಿಗಳನ್ನ ಮಾಡ್ಕೊಂಡು ಅದಕ್ಕೆ 1 HP 5 HP ಮೋಟರ್ ಗಳನ್ನ ಇಟ್ಕೊಂಡು 1-2 ಓಸ್ ಪೈಪ್ ಹಾಕಿ ನೀರನ್ನ ಸಾಮಾನ್ಯ ಕೊಡ್ತಾರೆ. ಅದೇ ರೀತಿ ನವೆಂಬರ್ ತಿಂಗಳಲ್ಲೂ ನಾವು ನೀರನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಅಕ್ಟೋಬರ್ ಅಲ್ಲಿ ಮಳೆ ಹೋದ್ರೆ ಡಿಸೆಂಬರ್ 15ರೊಳಗಡೆ ನಾವು ನೀರನ್ನ ಕೊಟ್ಟು ನಿಲ್ಲಿಸಬೇಕಾಗತ್ತೆ. ಮತ್ತೆ ಡಿಸೆಂಬರ್ ಮೇಲೆ ನಾವು ನೀರನ್ನ ಕೊಟ್ರೆ ಟ್ರಸ್ ಆಗಲ್ಲ. ಉದಾಹರಣೆ ಈ ಸರಿ ಹೋದ ವರ್ಷ 12 ತಿಂಗಳು ಮಳೆ, ಈಗಾಗಲೇ ಜನವರಿಯಿಂದಲೂ ಮಳೆ. ಹಾಗಾಗಿ ಈ ವರ್ಷ ನಮಗೆ ಕ್ರಾಪ್ ಸೆಟ್ಟಿಂಗ್ ಎಲ್ಲಾ ಕಡೆನೂ ಕಡಿಮೆ ಆಗಿದೆ. ಅದಕ್ಕೆ ಟ್ರಸ್ಸಿಂಗ್ ಪೀರಿಯಡ್ ಅಂತೇಳಿ ಒಂದು 60-70 ದಿನ ಬೇಕೇ ಬೇಕಾಗಿರುತ್ತೆ. ಅದು ಸ್ವಲ್ಪ ಬಾಡಬೇಕಾಗತ್ತೆ ಗಿಡ. ಹಾಗಾಗಿ ನೀರನ್ನ ಗಿಡಕ್ಕೆ ಉಣಿಸ್ಬೇಕಾದ್ರೂ ಭೂಮಿಯ ತೇವಾಂಶ ಮತ್ತೆ ಟ್ರಸ್ಸಿಂಗ್ ಪೀರಿಯಡ್ ಅನ್ನ ನಾವು ನೋಡಿ ಅನುಗುಣವಾಗಿ ಅಥವಾ ಇನ್ನೊಬ್ಬರನ್ನ ಕನ್ಸಲ್ಟ್ ಮಾಡಿ ನಾವು ನೀರನ್ನ ಕೊಡಬೇಕಾಗತ್ತೆ. ಅತಿ ಹೆಚ್ಚು ಮಳೆ ಬರುವಂತ ಪ್ರದೇಶದಲ್ಲಿ ಕೆಂಪು ಮಣ್ಣಿದ್ದಂತಲ್ಲಿ ಏಪ್ರಿಲ್ ಮೇಗೆ ನಾವು ಅತಿ ಹೆಚ್ಚಾಗಿ ಕೊಟ್ರೆ ತುಂಬಾ ಯಶಸ್ವಿಯಾಗಿಯೂ ಬರುತ್ತೆ. ಸಾಮಾನ್ಯವಾಗಿ ಪೆಪ್ಪರು ಕೆಂಪಣ್ಣಲ್ಲಿ ಬಳ್ಳಿಗಳು ಸದೃಢವಾಗಿ ಬೆಳೆಯುತ್ತೆ. ಕಪ್ಪು ಮಣ್ಣಲ್ಲಿ ಶೀತ ಅಂಶ ಜಾಸ್ತಿ ಇರುತ್ತೆ, ಫಂಗಸ್ಗಳು ಬೇರಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಈ ಮಿಲಿ ಬಗ್ಗು ಬೇರೆ ಬೇರೆ ರೀತಿ ಕೀಟಬಾಧೆಗಳು ಸ್ವಲ್ಪ ಕಪ್ಪು ಮಣ್ಣಲ್ಲಿ ಜಾಸ್ತಿ ಕಾಣುತ್ತೆ. ಕೀಟದ ಬಗ್ಗೆನೂ ಸಹ ನಾನು ಮುಂದೆ ಉಲ್ಲೇಖ ಮಾಡ್ತೀನಿ. ಗೊಬ್ಬರ ಕೊಡುವಂತ ವಿಧಾನ ಎಲ್ಲರೂ ಸಾಮಾನ್ಯವಾಗಿ ಸಾವಯವ ಗೊಬ್ಬರಕ್ಕೆ ಮೀಸಲು ಅಂತ ಹೇಳ್ತಾ ಇರ್ತಾರೆ. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳ್ತಾರೆ, ಮೆನ್ಯೂರ್ ಹಾಕದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಕ್ರಾಪ್ ಸೆಟ್ಟಿಂಗು ಮತ್ತೆ ಕ್ರಾಪ್ ಸದೃಢವಾಗಿ ಬೆಳಿಬೇಕಾದ್ರೆ ನಾವು ಮೆನ್ಯೂರ್ ಅನ್ನ ಕೊಡ್ಲೇಬೇಕಾಗತ್ತೆ. 3 ಸರಿ ನಾವು ಮೆನ್ಯೂರ್ ಕೊಡ್ತೀವಿ. ಸಾಮಾನ್ಯವಾಗಿ ಏಪ್ರಿಲ್ ಮೇಗೆ 1 ರೌಂಡ್ ಕೊಡ್ತೀವಿ, ಜುಲೈ ಆಗಸ್ಟ್ಗೆ 1 ರೌಂಡ್ ಕೊಡ್ತೀವಿ, ಸೆಪ್ಟೆಂಬರ್ ಅಕ್ಟೋಬರ್ಗೆ 1 ರೌಂಡ್ ಕೊಡ್ತೀವಿ. ಆದ್ರೆ ಈ 3 ರೌಂಡ್ಗೆ ನೀವು ಬೇರೆ ಬೇರೆ ತರದ ಮೆನ್ಯೂರ್ ಗಳನ್ನು ಕೊಡಬೇಕಾಗತ್ತೆ. ಒಂದ್ ಟೈಮ್ ಮಿಕ್ಸರ್ ಇರ್ಬೋದು, ಒಂದ್ ಟೈಮ್ ಕಾಂಪ್ಲೆಕ್ಸ್ ಇರ್ಬೋದು, ಒಂದೊಂದ್ ಟೈಮ್ ಬೇರೆ ನಿಮ್ಗೆ ಆದಂತ ಏರಿಯಾಕ್ಕೆ 94 ಇರ್ಬೋದು ಅಥವಾ DAP ಮಿಕ್ಸರ್ ಇರ್ಬೋದು ಅಥವಾ ವಿಜಯ ಕಾಂಪ್ಲೆಕ್ಸ್ ಇರ್ಬೋದು ಈ ತರದ್ದು ಅಥವಾ ಯೂರಿಯಾ ಮಿಕ್ಸರ್ ಒಂದ್ ಟೈಮ್ ಹಾಕ್ಬೋದು. ಆದ್ರೆ ಆಯಾ ಏರಿಯಾ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗತ್ತೆ. ಮತ್ತೆ ಸಣ್ಣ ಗಿಡಗೂ ಸಹ ನಾವು ಸ್ವಲ್ಪ ಮೆನ್ಯೂರ್ ಅನ್ನ ಕೊಡ್ತಾ ಇದ್ರೆ 5-6 ರೌಂಡ್ ಕೊಟ್ರೆ ಸ್ವಲ್ಪ ಬೇಗ ಡೆವಲಪ್ ಆಗತ್ತೆ. ಮತ್ತೆ ಸಣ್ಣ ಗಿಡಕ್ಕೆ ಸಾಮಾನ್ಯವಾಗಿ 1-2 ವರ್ಷ ನಾವು ಜನವರಿ ಫೆಬ್ರವರಿಲೂ ನೀರು ಉಣಿಸಿದ್ರೆ ಅದು ಬೇಗ ಸದೃಢವಾಗಿ ಬರುತ್ತೆ. ಒಂದು ಸರಿ ಜನವರಿ ಡಿಸೆಂಬರ್ ಅಥವಾ ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಕೊಡ್ತಾ ಹೋದಂಗು 3-3 ಇಂಚು ಎತ್ತರನೇ ಬೆಳೆದ್ಬಿಡುತ್ತೆ. ಕ್ರಾಪ್ ಬರುವಂತ ಗಿಡಗಳಿಗೆ ಟ್ರಸ್ಟಿಂಗ್ ಪೀರಿಯಡ್ ನೋಡಿ ನೀರನ್ನ ಕೊಡಬೇಕಾಗತ್ತೆ. ಅದೇ ರೀತಿ ಇವತ್ತು ನಾವು ಮೆನ್ಯೂರೇ ಹಾಕಲ್ಲ ಅಂತೀವಿ, ನಮ್ಮಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇರುತ್ತೆ. ಮಲೆನಾಡು ಪ್ರದೇಶದಲ್ಲಿ ನಾವು ಯಥೇಚ್ಛವಾಗಿ ಕಾಡು ಮೇರೆಗಳು ಇರುತ್ತೆ ಅಥವಾ ಹಾಲ್ವಾಣ್ ಸೊಪ್ಪು ಇರುತ್ತೆ ಅಥವಾ ಕಾಫಿ ಗಿಡದ ಎಲೆ ಇರುತ್ತೆ, ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಹೀಟ್ ಫಾರ್ಮೇಶನ್ ಅಂದ್ರೆ ಮೆನ್ಯೂರ್ ಇವತ್ತು ಪೊಟಾಸ್ ಅಂಶ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದೇ ರೀತಿ ಸ್ವಲ್ಪ ಕಾಂಪ್ಲೆಕ್ಸ್ ಅಲ್ಲಿ ನೋಡ್ಕೊಂಡು ನಾವು ಮಿಕ್ಸ್ ಮಾಡಿ ಮೆನ್ಯೂರ್ ಕೊಡಬೇಕಾಗತ್ತೆ. ಬೋರ್ಡೋ ಮಿಕ್ಸರ್ ನಾವು ಸಿಂಪಡಣೆ ಮಾಡಲ್ಲ ಅಂತ ಕೆಲವರು ಹೇಳ್ತಾರೆ. ಬೇರೆ ಬೇರೆ ನಾವು ಬ್ಯಾವೆಸ್ಟನ್ ಹೊಡಿತೀವಿ, ಶಾಪ್ ಹೊಡಿತೀವಿ ಅಥವಾ ಇನ್ನೂ ಅನೇಕ ಬೇರೆ ಬೇರೆ ವೆರೈಟಿಗಳನ್ನ ನಾವು ಹೊಡಿತೀವಿ ಅಂತ ಹೇಳ್ತಾರೆ. ಸ್ವಲ್ಪ ಮಾಫಿಯ ನಡೀತಾ ಇದೆ. ಇವತ್ತು ಕೆಲವು ಅಂಗಡಿಗಳಿಗೆ ಹೋದಾಗ ನೀವು ಬೋರ್ಡೋ ಹೊಡಿಲೇಬೇಡಿ, ಅದು ಬ್ಲಾಜಮ್ ಅಲ್ಲಿ ನಿಮ್ಗೆ ಕಾಳು ಕಟ್ಟಲ್ಲ, ಅದು ಒಣಗೋಗುತ್ತೆ, ಹೂ ಬರೋ ಟೈಮಿಂಗ್ ನೀವು ಹೊಡಿಬಾರ್ದು, ಇಂಥದ್ದು ಹೊಡಿರಿ ಅನ್ನೋಂಥದ್ದು ಮಾಹಿತಿಗಳನ್ನು ಸೇಲ್ ಮಾಡುವಂತ ಅಂಗಡಿಗಳಲ್ಲೇ ಹೇಳ್ತಾರೆ ರೈತರಿಗೆ. ಅದು ತುಂಬಾ ತಪ್ಪು ಕಲ್ಪನೆ. ಮಳೆಗಾಲಕ್ಕಿಂತ ಮುಂಚೆ ಮೇ ಅಂಡ್ June 15 ಅಥವಾ ಜೂನ್ ಒಳಗಡೆ ಹೂ ಬರ್ತಾ ಇರ್ಲಿ, ಕಾಳು ಕಟ್ಟಿರ್ಲಿ, ಹೂ ಬರ್ದಲೇ ಇರ್ಲಿ, ನಾವು ಬೋರ್ಡೋ ಸ್ಪ್ರೇನ ಮಾಡೇ ಇರಬೇಕು. ಇಲ್ಲಿ ಯಾವುದೇ ರೀತಿ ಪಾಲಿನೇಷನ್ಗೆ ತೊಂದರೆ ಆಗಲ್ಲ. ಇದು ಅನೇಕರ ಅನುಭವ. ನಾವು BGL ಸ್ಟಾರ್ಟ್ ಮಾಡಿ ಕೆಲವು ಕಡೆಗೆಲ್ಲ ಹೋದಾಗ ಸುಮಾರು 100 ತೋಟಗಳಿಗೆ ನಾವು ವಿಸಿಟ್ ಮಾಡಿದಾಗ ಅಲ್ಲೂ ಸಹ ಅನೇಕ ಪರಿಣಿತರು ಬೋರ್ಡೋ ಸ್ಪ್ರೇಗೂ ಈ ದಾರ ಕಾಳು ಕಟ್ಟೋದಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಅನ್ನೋಂಥದ್ದು ಹೇಳ್ತಾರೆ. ಕೆಲವರು ಹೂ ಬರತ್ತಿಗೆ ಬೋರ್ಣ ದ್ರಾವಣಕ್ಕೆ ಎದ್ದೇ ಇಟ್ಟು ಅದನ್ನು ನಾವು ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಲಕ್ಷ್ಮೀನರ್ ಇರ್ಬೋದು, ಮಹೇಶ್ ಕುಮಾರ್ ಇರ್ಬೋದು, ಧರ್ಮರಾಜ್ ಇರ್ಬೋದು, SU ಮನ್ಯಾತ್ ಇರ್ಬೋದು ಅಥವಾ ನಾನು ಕೆಂಜಿಗೆ ಕೇಶವ ಇರ್ಬೋದು ಅಥವಾ ಇನ್ನೂ ಅನೇಕರು ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಬೋರ್ಡಕ್ಕೂ ಹೂ ಬರ ಸೆಟ್ಟಿಂಗಿಗೂ ಯಾವುದೇ ತೊಂದರೆ ಇಲ್ಲ. ನೀವು ಒಂದ್ ದಾರ ಅಥವಾ 2 ದಾರ ಅಥವಾ 3 ದಾರ ಬರಬೇಕಾದ್ರೆ ನೀವು ಬೋರ್ಡ ಮಾಡಬಹುದು. ಅದರಲ್ಲೂ ಮಡಿಕೇರಿ ಭಾಗದಲ್ಲಿ ಸಾರ್ಪೇಟೆ ವಿರಾಜಪೇಟೆ ಎಲ್ಲ ಅತಿ ಹೆಚ್ಚು ಮಳೆ ಸ್ಟಾರ್ಟ್ ಆಗತ್ತೆ. ಎತ್ತರ ಪ್ರದೇಶದಲ್ಲಿ ಫಾಗು ಸಹ ಬರ್ತಾ ಇರುತ್ತೆ. ಆಗ ನೀವು ಜುಲೈ ಆಗಸ್ಟ್ಗೆ ಹೋಗ್ಬಿಟ್ರೆ ಎಲೆ ಚಕ್ಕೆ ರೋಗ ಬಂದು ಬಳ್ಳಿಗಳೇ ಸ್ವರ್ಗ ರೋಗ ಬಂದ್ಬಿಡುತ್ತೆ. ಕೊಡಗು ಬೇರೆ ಬೇರೆ ಜಿಲ್ಲೆಗಳಿಗೂ ನಾವು ವಿಸಿಟ್ ಮಾಡಿ ಅನೇಕ ಪಾಠಗಳನ್ನು ಮಾಡಿದೀವಿ. BGL ಅಲ್ಲಿ ಅನೇಕ ಟ್ರೈನರ್ಗಳು ನೀವೆಲ್ಲ ಬೆಳೆಗಾರರು ನಮ್ಮ ಜೊತೆ ಸ್ಪಂದಿಸಿದಿರಿ, ನೋಡಿದಿರಿ, ಕೇಳಿದಿರಿ. ಹಾಗಾಗಿ 60-70 ಇಂಚು ಮಳೆ ಇರುವಂತ ಪ್ರದೇಶದಲ್ಲಿ ನೀವು ಬೋರ್ಡ್ ಅನ್ನ 2 ಮಾಡಿ, 1 June End or July 15 ಮುಗಿಸ್ಬೇಕಾಗತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನೀವು ಇನ್ನೊಂದು ಬೋರ್ಡ್ ಮಾಡಿದ್ರೆ ಸಾಕಾಗತ್ತೆ. ಆದ್ರೆ 100 ಇಂಚಿಂದ ಮೇಲೆ ಎಲ್ಲಿ ಮಳೆ ಬೀಳುತ್ತೆ, ಎತ್ತರ ಪ್ರದೇಶ ಇರುತ್ತೆ, ಅಲ್ಲಿ ಫಾಗ್ ಬರುತ್ತೆ, ಅಂತಲ್ಲಿ ಗಾಳಿ ಯಥೇಚ್ಛವಾಗಿರುತ್ತೆ. ಶೀತ ಗಾಳಿ ಇದ್ದಲ್ಲಿ ನೀವು 3 ಬೋರ್ಡ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಅದು 2 kg ಮೈಲ್ ಸತ್ತು, 2 kg ಸುಣ್ಣ ಮತ್ತೆ ವೆಟ್ಟಿಂಗ್ ಏಜೆಂಟ್ಗಳನ್ನ ಅದನ್ನ ಹಾಕಿ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಸ್ಪ್ರೇಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಲೇಬರ್ಸ್ಗಳು ಸ್ವಲ್ಪ ಗಡೆ ಕಟ್ಟಿ ಅಥವಾ ಲ್ಯಾಡರ್ ಏಣಿ ಮುಖಾಂತರ ಮೇಲೆ ತಿಡಿಬೇಕಾಗತ್ತೆ. ಇಲ್ಲದೆ ಹೋದ್ರೆ ಎತ್ತರ ಗಿಡಕ್ಕೆ ನೀವು ಹಿಡಿದೆ ಹೋದ್ರೆ ಮೇಲಿಂದ ಕೊಳೆ ಎಲ್ಲಾ ಗಿಡಕ್ಕೂ ಸ್ಪ್ರೆಡ್ ಆಗತ್ತೆ ಗಾಳಿಯಲ್ಲಿ. ಹಾಗಾಗಿ ಬೋರ್ಡೋ ಸ್ಪ್ರೇ ಮಾಡುವಾಗ ಎಲ್ಲಾ ಓನರ್ಗಳು ಅಥವಾ ಮನೆಯವರು ಸ್ವಲ್ಪ ಜಾಗರೂಕತೆಯಿಂದ ವರ್ಕರ್ಗಳಿಗೆ ಹೇಳಿ ನಾವು ಬೋರ್ಡೋ ಸ್ಪ್ರೇ ಕಂಪಲ್ಸರಿ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಮೆನ್ಯೂರ್ ಅನ್ನು ನಾವು ಆದಷ್ಟು ಬಡ್ಡೆಗೂ ಹಾಕಬಾರ್ದು, ದೂರಕ್ಕೂ ಹಾಕಬಾರ್ದು. ಸುಮಾರು 1 ಅಡಿ ಅಥವಾ 1.5 ಅಡಿ ಅಂತರದಲ್ಲಿ ಚೆಲ್ಲಿ ಹಾಕ್ಬೇಕಾಗತ್ತೆ. ಯೂಶಲಿ ಕೆಲವರು ವರ್ಕರ್ಗಳು ತೆಗೆದು ಬಡ್ಡೆಗೆ ಆ ದಂಟಿಗೆಲ್ಲ ಉಗ್ತಾರೆ, ಆಗ ಅಲ್ಲಿ ದಂಟು ಸುಟ್ಟೋಗಿ ವಿಲ್ಟ್ ಬರೋ ಚಾನ್ಸ್ ಇರುತ್ತೆ. ಒಂದೇ ಕಡೆ ಗೊಬ್ಬರ ಬಿದ್ದಲ್ಲಿ ಬೇರು ಸಹ ಸುಟ್ಟು ಹೋಗುತ್ತೆ. ಆಗ ಮಳೆಗಾಲದಲ್ಲಿ ಆ ಗಿಡ ವಿಲ್ಟ್ ಬಂದು ಸದೃಢವಾಗಿ ಬಲಿಷ್ಠವಾಗಿ ಬೆಳೆಯಲ್ಲ. ವಾಟರಿಂಗ್ ಮಾಡಬೇಕಾದ್ರೆ ಹೋಸ್ ಪೈಪಲ್ಲೂ ಅಷ್ಟೇ, ನೀವೇನಾದ್ರು ನೀರ್ ಕೊಡಬೇಕಾದ್ರೆ ಸಾಮಾನ್ಯವಾಗಿ ಸುಮಾರು 100 ಲೀಟರ್ ಅಷ್ಟು ನೀರು ಒಂದೊಂದ್ ಸರಿಗೆ ನೀವು ಕೊಡಬೇಕಾಗತ್ತೆ ದೊಡ್ಡ ಬಳ್ಳಿಗಳಿಗೆ. ಅದು 15 ದಿವಸಕ್ಕೊಂದ್ಸರಿ ನೀರನ್ನು ಕೊಟ್ರೆ ಅತಿ ಹೆಚ್ಚಾಗಿ, ಅಕಸ್ಮಾತ್ ನೀವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಗೊಬ್ಬರ ಕೊಟ್ಟು ಮಳೆ ಬರದೆ ಹೋದ್ರೆ ನೀವು ನವೆಂಬರ್ಗೆ ಮತ್ತೆ ಹೋಸ್ ಪೈಪ್ ಅಲ್ಲಿ ನೀರ್ ಬಿಟ್ಟು ಆ ಗೊಬ್ಬರನ ಕರಗಿಸಬೇಕಾಗತ್ತೆ. ಇಲ್ಲದಿದ್ರೆ ನೀವು ಗೊಬ್ಬರ ಹಾಕಿರ್ತೀರಿ, 4-5 ಇಂಚ್ ಮಳೆ ಆದ್ರೂ ಕರಗಿರಲ್ಲ ಗೊಬ್ಬರ, ಬಡ್ಡೆಗೆ ಹನಿ ಬಿದ್ದಿರಲ್ಲ. ಹಾಗಾಗಿ ಅದ್ರ ಬಗ್ಗೆನೂ ಹೆಚ್ಚು ಗಮನ ಹರಿಸಿ. ಮತ್ತೆ ಸ್ಪ್ರೇ ಮಾಡಬೇಕಾದ್ರೆ ನೀವು ಪಾಲಿಯರ್ ಸ್ಪ್ರೇ 99 ಇರ್ಬೋದು, ಎಕ್ಸೋಲಿನ್ ಇರ್ಬೋದು, ಅದರ ಯಾವ್ದಾದ್ರೂ ಸ್ಪ್ರೇ ಮಾಡಬೇಕಾದ್ರೆ ಒಂದು ಸ್ಪ್ರೇ ಏಪ್ರಿಲಿಗೆ ಮಾಡಬೇಕಾಗತ್ತೆ. ಏಪ್ರಿಲಿಗೆ ಅಂದ್ರೆ ಸುಮಾರು 7-8 ಇಂಚ್ ಮಳೆ ಆಗಿ ಅಥವಾ 2-3 ಸ್ಪ್ರಿಂಕ್ಲರ್ ಆಗಿ ಸಣ್ಣ ಎಲೆ ತುದಿಯಲ್ಲಿ ಸೂಜಿಯ ರೀತಿ ಅದರ ಮೂಕ್ ಬರ್ತಾ ಇರುತ್ತೆ ಚಿಗುರಿನ ಮುಖಾಂತರ. ಆ ಚಿಗುರು ಹೊರಟ ನಂತರ ದಾರ ಬರಬೇಕು. ಅಂತ ಮೂಕ್ ಬಂದಂತ ಸಂದರ್ಭದಲ್ಲಿ ಏಪ್ರಿಲಿಗೆ ಫಸ್ಟ್ ಪೋಲಿಯರ್ ಸ್ಪ್ರೇ ಮಾಡಬಹುದು ನೀವು. ಆದ್ರೆ ಮೇ ತಿಂಗಳು ದಾರ ಬರಬೇಕಾದ್ರೆ ನೀವು ಸ್ಪ್ರೇ ಮಾಡಬಾರದು, ಅಥವಾ ಮೇ 15 ಒಳಗಡೆ ಪೋಲಿಯರ್ ಸ್ಪ್ರೇನ ನೀವು ಮುಗಿಸ್ಬೇಕಾಗತ್ತೆ. ಆಗ್ಲೂ ನಮ್ಗೆ ಲೇಬರ್ ಪ್ರಾಬ್ಲಮ್ ಅಥವಾ ನಾವು ಮಾಡಕ್ ಆಗ್ಲಿಲ್ಲ ಅಂದಾಗ ಅಕ್ಟೋಬರ್ ನವೆಂಬರ್ಗೆ ನಾವು ಇನ್ನೊಂದಕ್ಕೆ ಹೋಗ್ತೀವಿ, 2ನೇ ಪೋಲಿಯರ್ ಸ್ಪ್ರೇ. ಆಗ ನಾವು ಇದೇ ಪೋಲಿಯರ್ ಸ್ಪ್ರೇನ ಮಾಡಿ 15 ದಿವಸ ನಂತರ ನಾವು ಬೋರ್ಡೋ ಮಾಡಬೇಕಾಗತ್ತೆ, ಅಥವಾ ಬೋರ್ಡೋ ಮಾಡಿ 1 ತಿಂಗಳ ನಂತರ ನಾವು ಪಾಲಿಯರ್ ಸ್ಪ್ರೇ ಮಾಡಬೇಕಾಗತ್ತೆ. ಪಾಲಿಯರ್ ಸ್ಪ್ರೇ ತುಂಬಾ ಹೀಟ್ ಇದ್ದಾಗ ಮಾಡಕ್ಕಾಗಲ್ಲ, ಅದೇ ರೀತಿ ತುಂಬಾ ಕೋಲ್ಡ್ ಇದ್ದಾಗಲೂ ಮಾಡಕ್ಕಾಗಲ್ಲ. ಯಾವುದೇ ಪಾಲಿಯರ್ ಸ್ಪ್ರೇ ಮಾಡಿದಾಗ ಸುಮಾರು 1 ಗಂಟೆ ಅದಕ್ಕೆ ಮಳೆ ಬೀಳಬಾರದು, ಮಳೆ ಬಿದ್ರೆ ಅದು ಮಳೆಯಲ್ಲಿ ಹೊರಟೋಗುತ್ತೆ. ಹಾಗಾಗಿ ಪಾಲಿಯರ್ ಸ್ಪ್ರೇ ಮಾಡಬೇಕಾದ್ರೆ ಅತಿ ಜಾಗ್ರತೆಯಿಂದ ಮಾಡಿ. ಮತ್ತೆ ಸಿಒಸಿ ಡ್ರೆಂಚಿಂಗ್, ಅತಿ ಹೆಚ್ಚು ಮಳೆ ಇದ್ದಲ್ಲಿ 2 ಸಿಒಸಿ ಡ್ರೆಂಚಿಂಗ್ ಮಾಡಲೇಬೇಕಾಗತ್ತೆ. ಸಿಒಸಿ ಜೊತೆಗೆ ನೀವು 99 ಎಲ್ಲ ಮಿಕ್ಸ್ ಮಾಡೋವಾಗಿಲ್ಲ, ಅಥವಾ ನಿಮ್ದು ಬಳ್ಳಿಲಿ ಏನಾದ್ರೂ ಹುಳುಗಳು, ಬೇರುಳ ಅಥವಾ ಮಿಲಿಬಗ್ಗು ಏನಾರ ಇದ್ರೆ ಸಿಒಸಿ ಜೊತೆ ಆಮ್ಲ ಅಥವಾ ಬೇರೆ ಕೆಮಿಕಲ್ ನ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಸಿಒಸಿ 1/2 kg 1 ಬ್ಯಾರಲ್ 200 ಲೀಟರ್ ಮಿಕ್ಸ್ ಮಾಡಿ, ಆಮ್ಲ ಹಾಕೋದಾದ್ರೆ 300 ಗ್ರಾಂ ಹಾಕಿ 5-10 ಲೀಟರ್ ವರೆಗೂ ನೀವು ಬಡ್ಡೆ ಡ್ರೆಂಚಿಂಗ್ ಮಾಡಬೇಕಾಗತ್ತೆ. ಸಣ್ಣ ಬಳ್ಳಿಗೆ 1-1.5-2 ಲೀಟರ್ ಗಿಡ ಅನುಸಾರವಾಗಿ ನೀವು ಡ್ರೆಂಚಿಂಗ್ ಅನ್ನ ಮಾಡ್ತಾ ಹೋಗಿ. ಅತಿ ಹೆಚ್ಚು ಮಳೆ ಇದ್ದಲ್ಲಿ ಮತ್ತೆ ಆಗಸ್ಟ್ಗೆ ನೀವು ಇನ್ನೊಂದ್ಸರಿ ಸಿಒಸಿ ಡ್ರೆಂಚಿಂಗ್ ಮಾಡಬೇಕಾಗತ್ತೆ. ಆಗ ಸಿಒಸಿ ಡ್ರೆಂಚಿಂಗ್ ಅಲ್ಲಿ ನಮಗೆ ಬೇರ್ಕೊಳೆ ರೋಗ ಅಥವಾ ಬಡ್ಡೆ ಗಾಳಿಗೆ ಸ್ವಲ್ಪ ಅಲ್ಲಾಡಿ ನೀರು ಹೋಗಿ ಅಲ್ಲಿ ಬಳ್ಳಿ ವೀಕ್ ಆಗ್ತಾ ಇದ್ದಾಗ ಯೆಲ್ಲೋ ಇಸ್ ಕಲರ್ ಬಂದಾಗ ಸಿಒಸಿ ನ ಡ್ರೆಂಚಿಂಗ್ ಮಾಡಿದ್ರೆ ಒಂಥರ ಈ ಗಾಯದ ಮೇಲೆ ಟೀಂಚರ್ ಹಚ್ಚಿದಾಗ ಯಾವ ರೀತಿ ಲೇಪನ ಆಗಿ ಹೊಸ ಚರ್ಮ ಬರುತ್ತೆ, ಅದೇ ರೀತಿ ಹೊಸ ಬೇರ್ ಬರ್ಲಿಕ್ಕೆ ಸಿಒಸಿ ತುಂಬಾ ಅನುಕೂಲ ಇರುತ್ತೆ. ಒಳ್ಳೆ ಕ್ವಾಲಿಟಿ ಸಿಒಸಿ ನ ಯೂಸ್ ಮಾಡಿ. ಮತ್ತೆ ನೀವು ಟ್ರೈಕೋಡ್ರಮ ಈ ತರದ್ದು ಸುಡಮನಸ್ಸು ಹಾಕ್ಬೇಕಾದ್ರೆ ಯಾವ್ದೋ ಕಂಪನಿ ಯಾರಿಂದಲೋ ಸಿಕ್ತು ಅಂತ ಹೇಳಿ ಅದನ್ನ ತಂದು ಮಲ್ಟಿಫಿಕೇಶನ್ ಮಾಡಿದಾಗ ನೀವು ನಿಮ್ ತೋಟಕ್ಕೆ ಕಾಯಿಲೆಗಳನ್ನ ಅಲ್ಲಿಯ ರೋಗ ರುಜಿನಗಳನ್ನ ಹುಳುಗಳನ್ನ ತಂದು ಅಟ್ಯಾಕ್ ಮಾಡ್ದಂಗ ಆಗತ್ತೆ. ಟ್ರೈಕೋಡ್ರಮ ಅಥವಾ ಸುಡಾಮನಸ್ಸು ನೀವೇ ಸ್ವತಃ ಮಾಡುವಂತದ್ದು ಅಥವಾ ಜನಿನ್ ಯಾವ್ದಾದ್ರು ಪ್ಲಾಂಟರ್ಗಳು ಮಾಡುವಂತದ್ದು ಅಥವಾ ಒಳ್ಳೆ ಕಂಪನಿಯಿಂದ ತಂದು ನೀವು ಮಾಡಿದ್ರೆ ಅದು ಅನುಕೂಲ ಆಗತ್ತೆ. ಸುಡಾಮನಸ್ಸು ಈ ತರ ಬಡ್ಡೆಗೆ ನೀವು ಹಾಕೋದಾದ್ರೆ ಅದಕ್ಕೆ ನೀವು ಕಾಂಪೋಸ್ಟ್ ಅನ್ನ ಸ್ವಲ್ಪ ಮಿಕ್ಸ್ ಮಾಡಬಹುದು. ಕಾಂಪೋಸ್ಟ್ ಅನ್ನ ಮಿಕ್ಸ್ ಮಾಡಿದಾಗ ಸುಡಾಮನಸ್ಸು ಟ್ರೈಕೋಡ್ರಮ ಹಾಕಿ ಸುಮಾರು 1 ತಿಂಗಳು ಅದರ ಮೇಲೆ ಮೆನ್ಯೂರ್ ಮಾಡುವಾಗಿಲ್ಲ, ಮತ್ತೆ ಈ ರೀತಿ ಸಿಒಸಿ ಡ್ರೆಂಚಿಂಗ್ ಮಾಡುವಾಗಿಲ್ಲ, ಅದೇ ರೀತಿ ಬೋರ್ಡೋ ಸ್ಪ್ರೇ ಮಾಡುವಾಗಿಲ್ಲ. ಹಾಗಾಗಿ ಅದನ್ನ ಮಾಡಬೇಕಾದ್ರೆ ನಿಮ್ಮ ತೋಟದ ಅನುಗುಣದ ಹವಾಮಾನ ಅಥವಾ ನಿಮ್ಮ ಕೆಲಸದ ಮಧ್ಯದಲ್ಲಿ ನೋಡಿ ಮಾಡಬೇಕಾಗತ್ತೆ. ಅತಿ ಹೆಚ್ಚು ಮಳೆ ಇದ್ದಂತ ಸಂದರ್ಭದಲ್ಲಿ ಸುಡಮನಸ್ಸು ಇಂಥದೆಲ್ಲ ಹಾಕ್ಲಿಕ್ಕಿಂತಲೂ ಸ್ವಲ್ಪ ಹೊಳವಾದ ಬಿಳು ಇರುವಂತ ತಿಂಗಳಲ್ಲಿ ನೀವು ಅದನ್ನ ರಿಂಚಿಂಗ್ ಮಾಡಿದ್ರೆ ಅದು ಒಳ್ಳೆ ಹದರುಡವಾಗಿ ಬರುತ್ತೆ. ಗಿಡ ನೆಡುವಂತದ್ದು ನೀವು ಎರಡು ನೀರಿನ ಗಿಡ ಇದ್ರೆ ಅದು ಮೇ ಅಥವಾ ಜೂನ್ ತಿಂಗಳಲ್ಲಿ ನೆಡಬೇಕಾಗತ್ತೆ. ಎರಡು ನೀರಿನ ಗಿಡ ಅನೇಕ ಜನರು ದಪ್ಪ ಬುಟ್ಟಿ ಮಾಡಿ ಎರಡು ನೀರಿನ ಗಿಡನೇ ಸುಮಾರು ಎರಡಡಿ ಮೂರಡಿ ಎತ್ತರದ ಗಿಡನ ನಾಟಿ ಮಾಡ್ತಾರೆ. ಹಾಗಾಗಿ ಒಂದ್ ನೀರಿಂದ ಆದ್ರೆ ನಿಮ್ಗೆ ಸ್ವಲ್ಪ ಶೀತದಲ್ಲಿ ಕೊಳತು ಹೋಗುತ್ತೆ, ಎರಡು ನೀರಿಂದ ಆದ್ರೆ ಸ್ವಲ್ಪ ಎತ್ತರನೂ ಇರುತ್ತೆ ಗಿಡ, ಬಳ್ಳಿ ಸುಮಾರು 90% ಇದು. ಹಾಗಾಗಿ ಎರಡು ನೀರಿನ ತಳಿಗಳನ್ನ ನೀವೇ ಸ್ವತಃ ಮಾಡಿ ನೆಡುವಂತದ್ದು ಒಳ್ಳೇದು. ಒಂದ್ ನೀರಿನ ತಳಿ ನೀವು ಮಾರ್ಚ್ ಅಲ್ಲಿ ನರ್ಸರಿ ಮಾಡಿದಂತದ್ದು ಸೆಪ್ಟೆಂಬರ್ ಅಕ್ಟೋಬರ್ಗೆ ಸುಮಾರು ಅರ್ಧ ಅಡಿ ಮುಕ್ಕಾಲಡಿ ಒಂದಡಿ ಅಷ್ಟು ಹೈಟ್ ಬಂದಿರುತ್ತೆ, ಎರಡಡಿ ಅಷ್ಟು ಒಳ್ಳೆ ಸದೃಢವಾದಂತ ಗಿಡನ ನಾಟಿ ಮಾಡಬಹುದು. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ತಾಲೂಕು ಕೆಂಜಿಗೆ ಗ್ರಾಮದ ಕೆಂಜಿಗೆ ಕೇಶವ ಅವರ ಅನುಭವಗಳನ್ನ ಆಲಿಸ್ತಾ ಇದ್ರಿ. ಸಸ್ಯಗಳ ಆಯ್ಕೆ, ಸಸ್ಯಗಳನ್ನ ಬೆಳೆಸೋದು, ನೀರು ಕೊಡೋದು, ಮರಕಪಾತು, ಗೊಬ್ಬರ ಪೂರೈಕೆ ಇತ್ಯಾದಿ ಅಂಶಗಳನ್ನ ಚೆನ್ನಾಗಿಯೇ ವಿವರಿಸಿದರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಕೆಂಜಿಗೆ ಕೇಶವ ಅವರು ನುರಿತ ಕಾಳುಮೆಣಸು ಬೆಳೆಗಾರರು. ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ಅವರು ನಿಮ್ ಜೊತೆಗಿರ್ತಾರೆ, ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಅವರ ಸಂಖ್ಯೆ ಹೀಗಿದೆ: 9344840900 9444840900. ಇದುವರೆಗೆ ಕೃಷಿಕರ ಕಳಸ ಕಾಳುಮೆಣಸು ಕಾರ್ಯಕ್ರಮವು ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೇಳಿದರೆ ಈಗ ಸಾಶಿ ಮರುಳಯ್ಯ ಅವರ ರಚನೆಯ ಒಂದು ದೇಶಭಕ್ತಿ ಗೀತೆ ಬೃಂದಗಾನದಲ್ಲಿ.

ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಕ್ಯಾಟ್ ಕೊಡಗು ಅವರ 5ನೇ ಮಳಿಗೆ ಕ್ಯಾಟ್ ಮಾರ್ಟ್ ಇದೀಗ ಗೋಣಿಗೊಪ್ಪ ಸೌಖ್ಯ ಕಾಂಪ್ಲೆಕ್ಸ್ ಡಾಕ್ಟರ್ ಬೆಳ್ಯಪ್ಪ ಬಿಲ್ಡಿಂಗ್ ನಲ್ಲಿ ಆರಂಭಗೊಂಡಿದೆ. ಉನ್ನತ ಗುಣಮಟ್ಟದ ದಿನಸಿ, ಮೀನು, ಮಾಂಸ, ಹೋಮ್ ಮೇಡ್ ಉತ್ಪನ್ನಗಳು ಲಭ್ಯ. ಆಕರ್ಷಕ ಕೊಡುಗೆಗಳು. ಉಚಿತ ಹೋಮ್ ಡೆಲಿವರಿಗಾಗಿ ಸಂಪರ್ಕಿಸಿ 6366922199 ಅಥವಾ 6366922190. ನಿಮ್ಮ ಹತ್ತಿರದ ಕ್ಯಾಟ್ ಮಾರ್ಟ್ ಗಳಿಗೆ ಭೇಟಿ ನೀಡಿ. ಮೈಸೂರಿನ ಪಿಎಸ್ಆರ್ ಸಿಲ್ಕ್ಸ್ ಇದೀಗ ನವೀಕರಣಗೊಂಡು ಹೊಚ್ಚ ಹೊಸ ಸ್ಟಾಕ್ ಹಾಗೂ ಅತಿನೂತನ ಫ್ಯಾಷನ್ ಬಟ್ಟೆಗಳೊಂದಿಗೆ ನಿಮ್ಮ ಸೇವೆಗೆ ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸರಸ್ವತಿಪುರಂ, ಮೈಸೂರು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ನಿಮ್ಮ ಮೆಚ್ಚಿನ ಹೋಟೆಲ್ ಶ್ರೀ ಶಾಂತಿಸಾಗರ್ ಇದೀಗ ಹೊಸ ರೂಪದೊಂದಿಗೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಆರಂಭಗೊಂಡಿದೆ. ಶುಚಿ ರುಚಿಯಾದ ವೆರೈಟಿ ಫುಡ್ ಗಾಗಿ ಬನ್ನಿ. ಹೋಟೆಲ್ ಶ್ರೀ ಶಾಂತಿಸಾಗರ್ ವೆಜ್ ರೆಸ್ಟೋರೆಂಟ್, ಮಡಿಕೇರಿ. ಎಂಐ ಸ್ಟೋರ್ ನಲ್ಲಿ ದಸರಾ ಹಬ್ಬದ ಕೊಡುಗೆ, ಎಲ್ಲ ಎಂಐ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಟಿವಿ, ಇತರ ಎಂಐ ಪ್ರಾಡಕ್ಟ್ ಗಳ ಮೇಲೆ ಭಾರಿ ಡಿಸ್ಕೌಂಟ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಹಿಂದೆ ಭೇಟಿ ಕೊಡಿ ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ. ಕೆನರಾ ಬ್ಯಾಂಕ್ ಎದುರು ಗೋಡಿಕೊಪ್ಪಲು, ಟೆಂಪಲ್ ರೋಡ್ ಪೋಸ್ಟ್ ಆಫೀಸ್ ಹತ್ತಿರ, ಸೋಮವಾರಪೇಟೆ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಿಮ್ಮ ಮನೆಗೆ ಬೇಕಾದ ಮಾಡ್ಯುಲರ್ ಕಿಚನ್, ಇಂಟೀರಿಯರ್ ವರ್ಕ್ಸ್ ಹಾಗೂ ನಿರ್ಮಾಣ ಕಾರ್ಯ, ಅಲ್ಲದೆ ವಾಟರ್ ಪ್ರೂಫಿಂಗ್ ಕೆಲಸಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ಮಾಡಿಕೊಳ್ಳಲಾಗುವುದು. ಸಂಪರ್ಕಿಸಿ ಕೃಷ್ಣ ಇಂಟೀರಿಯರ್ಸ್, 7676655999. ಭಾಗಮಂಡಲ ನಾಡು ಗೌಡ ಸಮಾಜ, ಇದರ ವಾರ್ಷಿಕ ಮಹಾಸಭೆ ಮತ್ತು ವಿದ್ಯಾನಿಧಿ ವಿತರಣಾ ಸಮಾರಂಭ ಇದೇ ತಿಂಗಳ 21ರಂದು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಸಮಾಜದ ಅಧ್ಯಕ್ಷರಾದ ಕುದುಪಜೆ ಪಳಂಗಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. 2020-21ನೇ ಸಾಲಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯ 3 ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹೋಬಳಿ ಮಟ್ಟದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯ ನಕಲು ಮತ್ತು ದೂರವಾಣಿ ಸಂಖ್ಯೆಯನ್ನು ಈ ತಿಂಗಳ 16ರ ಒಳಗಾಗಿ ತಲುಪಿಸುವಂತೆ ಕೋರಲಾಗಿದೆ. ಮಾಹಿತಿಗೆ ಸಂಪರ್ಕಿಸಿ ನಿಡ್ಯಮಲೆ ಎಂ ರವಿ, 9449699222. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೇ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕೇಳುಗರೆ, ಇದೊಂದು ಪ್ರಕಟಣೆ. ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಇಲ್ಲಿನ ಪ್ರಕಟಣೆ ಪ್ರಕಾರ ಮುಂದಿನ 5 ದಿನಗಳವರೆಗೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಪ್ರಕಟಣೆ ಕೇಳಿದಿರಿ. ಈಗ ನಿಧನ ವಾರ್ತೆ. ಮೈತಾಡಿ ಗ್ರಾಮಾಂತರ ಬಾಳೆಕುಟ್ಟಿರ ಈರಪ್ಪ 84 ವಯಸ್ಸಲ್ಲಿ ಇಂದು ಮರಣಪಟ್ಟಿತು. ಬಾಳೆಕುಟ್ಟಿರ ಈರಪ್ಪ ಅಂಡ್ ಅಕೇರಿ ಕಾರ್ಯ ನಾಳೆ ಪಲಾಕ 10 ಗಂಟೆಗೆ ಮೈತಾಡಿ ಗ್ರಾಮಾಂತರ ಒಕ್ಕ ಐನ್ ಮನೆಯಲ್ಲಿ ನಡಪಾಂದು ಒಕ್ಕ ಕಾರ್ಯ ರಚಿಟ್ಟಿತು. ತೂಚಮಕೇರಿ ಗ್ರಾಮಾಂತರ ಪೆಮ್ಮಂಡ ಮಿಟ್ಟ ನಂಜಪ್ಪ 68 ವಯಸ್ಸಲ್ಲ ಇಂದು ಮರಣಪಟ್ಟಿತು. ಪೆಮ್ಮಂಡ ಮಿಟ್ಟ ನಂಜಪ್ಪ ಅಂಡ್ ಅಕೇರಿ ಕಾರ್ಯ ನಾಳೆ ಮಧ್ಯಾಹ್ನ ತೂಚಮಕೇರಿ ಗ್ರಾಮಾಂತರ ಸ್ವಂತ ಮನೆಯಲ್ಲಿ ನಡಪಾಂದು ಒಕ್ಕ ಕಾರ ಅರಿಚಿಟ್ಟಿತು. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಇದೇ ತಿಂಗ 17ಂಗ ಮಧ್ಯಾಹ್ನ 1:11 ಅವ್ವ ಕಾವೇರಿ ನಾಡ್ರ ಭಕ್ತ ಮಹಾಜನಕ್ ತೀರ್ಥ ರೂಪಿಣಿಯಾಯ್ತ ದರ್ಶನ ತಪ್ಪ ಹಿನ್ನೆಲೆಯಲ್ಲಿ ಇಂದು ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಎಂಡ ಕೊರವು ಕಾರಿಕೆಲ್ ತಲಕಾವೇರಿ ಭಾಗಮಂಡಲ ಕ್ಷೇತ್ರದ ಮಾಡಂಡ್ಯ ವ್ಯವಸ್ಥರ ಮೀದ ಮುಪ್ಪಡ ಸಭೆ ನಡೆದಿತು. ಉಪ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣಾಧಿಕಾರಿ, ತಹಶೀಲ್ದಾರ್, ದೇವಸ್ಥಾನತ್ರ ಇಒ ಕುಡ್ನನಿಕೆ, ಬೊರೆ ಬೊರೆ ಇಲಾಖಾಧಿಕಾರಿಯ ಹಾಜರಿಂಜ ಸಭೆಯಲ್ಲಿ ಪಲತರ ವಿಚಾರತರ ಮೀದ ಚರ್ಚೆ ನಡೆದಿತು. ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಕಾರ್ಮಿಕ ಇಲಾಖೆರ ಆದನೆಯಲ್ಲಿ ಇಂದು ಮಡಿಕೇರಿರ ಕಾವೇರಿ ಕಲಾಕ್ಷೇತ್ರದ ಸ್ವಾತಂತ್ರ್ಯ ಅಮೃತ ಮಹೋತ್ಸವತ್ರ ಮಾರಿಪತ್ ಕಾರ್ಮಿಕಂಕುಳ್ಳ ಕಾನೂನು ಅಸಂಘಟಿತ ವಲಯತರ ಹಕ್ಕು ವಲಸೆ ಕಾರ್ಮಿಕಗಳ ತೊಂದರೆ ತಾಪತ್ರರ ಮೇದ ಅರಿವು ಕಾರ್ಯಾಗಾರ ನಡೆದದ್ದು ಕಾರ್ಮಿಕಂಕುಳ್ಳ ಪಲತರ ಕಾನೂನಿನ ಬಳಸಿಕೆ ಆಂಡು ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿ ಸಲಹೆ ಕೊಡುತ್ತದೆ.